ಅವ್ರ ಕಣ್ಣಲ್ಲೇ ನಾವು ಗೊತ್ತಾಗ್ತದೆ ನನ್ನ ಮೇಲೆ ಎಷ್ಟು ಪ್ರೇಮ ಇದೆ, ನನ್ನ ಹಸಿವಾದ್ರೆ ಹೆಂಗೆ ನಾನು ಗುರ್ತು ಹಿಡಿತೀನಿ, ನೀನು ನನಗೆ ಧನ್ಯವಾದ ಅಂಥೇಳಿ ಅವು ನಮ್ಮ ಮಾತಿನ ಮೂಲಕ, ಅಂದರೆ ಮಾತಾಡೋಕೆ ಬರೋದಿಲ್ಲ ಅವಕ್ಕೆ, ಆ ಒಂದು ಭಾವನೆಗಳ ಮೂಲಕ ಅವು ಹೇಳ್ತಾವೆ ನನಗೆ. ಈಗ ನೋಡು, ನಮ್ಮ ಪಶು ವೈದ್ಯಕೀಯ ಇಲಾಖೆಯವರು ಹೇಳ್ತಾರೆ, ಈಗ ಕೊಟ್ಟಿಗೆ ಇರ್ತದಲ್ಲ ಆಕಳ ಎತ್ತು ಎಮ್ಮಿ ಕಟ್ಟಿರ್ತೀವಲ್ಲ, ಅದೆಲ್ಲ ಭಾಳ ಸ್ವಚ್ಛ ಇರಬೇಕು. ಅಲ್ಲಿ ಈಗ ರೋಗ ಬರುವಂಥ ಈ ವೈರಸ್ಸು ಬ್ಯಾಕ್ಟೀರಿಯಲ್ಲ ಇದ್ವು ಅಂದ್ರೆ, ಈಗ ಕಾಲುಬಾಯಿ ರೋಗ ಅಂತ ಬರ್ತಾವು, ಅಂದರೆ ಈ ಎತ್ತು ಆಕಳ ಇವಕ್ಕೆಲ್ಲ ರೋಗ ಬಂತಂದ್ರೆ ಪಾಪ ಅವು ಸಾಕಷ್ಟು ಮೂಗು ಪ್ರಾಣಿಗಳು ಸಾಕಷ್ಟು ವೇದನೆ ಅನುಭವಿಸ್ತಾವು, ಆಮೇಲೆ ನಿನಗೆ ಹಾಲು ಸರಿ ಕೊಡೋದಿಲ್ಲ, ಆಮೇಲೆ ನಿನಗೆ ನಿನ್ನ ವರಮಾನ ಕಡಿಮೆ ಆಗ್ತದೆ. ಅದಕ್ಕೆ ಯಾವಾಗಲೂ ಕೂಡ ನಾವು ಈ ಆಲಸ್ಯತನವನ್ನು ಬಿಡಬೇಕು ನೋಡು. ನನಗದು ಇವತ್ತು ನಾ ಯಾಕೆ ಖುಷಿ ಇದ್ದೇನೆ ಅಂದರೆ ಕುಮಾರ, ಆಲಸ್ಯತನವನ್ನು ಜಾಡ್ಯತನವನ್ನು ಬಿಟ್ಬಿಟ್ಟೀನಿ. ನಾ ಏನು ಅನ್ಕೊಂಡೇನೆ ಅಂದರೆ ನಮ್ಮ ಮನೆಯಾಗೆ ಐತಲ್ಲ ಸೋಫ, ಅದು ನಾನು ವೈರಿ ಅಂದ್ಕೊಂಡಿನಿ, ಅಲ್ಲಿ ಹೋಗಿ ಕುಡಿದು ನಾನು, ಅದು ನನಗಲ್ಲದ. ಯಾಕಂದರೆ ನನಗೆ ಹೊಟ್ಟೆ ಕೆಲಸ, ನನಗೆ ದಂಧಕ್ಕೆ ಇಷ್ಟು ಕೆಲಸ ಅದ, ನಾನು ಎತ್ತು ಕರ್ಕೊಂಡು ಹೋಗಿ ಅವಕ್ಕೆ ಇದೆಲ್ಲ ಮಾಡಿಸ್ಬೇಕು, ಆಮೇಲೆ ಮುಖ್ಯವಾಗಿ ಅವಕ್ಕೆ ಏನು ಬೇಕು ಆಹಾರ ಅವನ್ನೆಲ್ಲ ತಯಾರು ಮಾಡಿಸ್ಬೇಕು. ಅವಾಗ ಇವಾಗ ನಾನು ಏನು ಮಾಡ್ತೀನಿ ಅವಕ್ಕೆ ಅಂದರೆ ಇವ್ನು ಕೊಡ್ತೀನಿ, ಆ ಹುಳಿಕಾಳು, ಆಮೇಲೆ ನಾವು ಗಿರಣಿ ಹಾಕ್ತೀವಲ್ಲ ಶೇಂಗಾ ಎಣ್ಣೆ ತರ್ತೀವಿ, ಎಣ್ಣೆ ಬಂದ ಮೇಲೆ ಅದ್ರದ್ದು ಇದಿರ್ತದಲ್ಲ ಶೇಂಗಾ ಗಟ್ಟಿಯಾಗಿರ್ತದೆ ನೋಡೋದು ಶೇಂಗಾ ಹಿಂಡಿ, ಅದು ನಮ್ಮ ಎತ್ತು ಎಷ್ಟು ರುಚಿ ಭಾಳ ಬಾಯಿ ಚಪ್ಪರಿ ಹೊಡಿತಾವೆ. ಅದು ಇಂಥವೆಲ್ಲ ನಮ್ಮ ಜಾನುವಾರುಗಳಿಗೇನು ಬೇಕು ಅವನ್ನ ಲಕ್ಷ್ಯ ಮಾಡ್ಕೊಂಡೆವು ಅಂದರೆ ಖಂಡಿತವಾಗಿ ಕೂಡ ಅವು ನಮಗೆ ನೋಡಿ ಎಷ್ಟು ಯಥೇಚ್ಛವಾಗಿ ನಮ್ಮ ತಿಪ್ಪಿ ಗೊಬ್ಬರ ನಮ್ಗೆ ಬೇಕಾದಂಗೆ ಐತಿ. ನನಗದು ಎಷ್ಟು ಖುಷಿ ಅದ ಅಂದ್ರೆ ಇವತ್ತು ನಾನು ಹೊಲದಾಗ ನೀನು ತೋರಿಸಿದಾರೆ ಆಗಲೇ ಗೋಂಜೋಳ, ಆ ಥರ ಗೋಂಜೋಳ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಫಲವತ್ತತೆ ಹಂಗದ. ಮಳೆ ಜಾಸ್ತಿ ಆದರೆ ಏನು ಮಾಡಿದೆ ಅಂದರೆ ಅದನ್ನು ಹರಿದು ಹೋಗಂಗೆ ಮಾಡಬೇಕು, ನೀರು ನಿಂತ ನೀರು ಹರಿದು ಹೋಗಂಗೆ ಮಾಡಿದರೆ ಏನೋ ಜಾಸ್ತಿ ಇದ್ರೂ ಒಂದು ಕಡೆ ನಿಲ್ಲಂಗಿಲ್ಲ ಅಂದ್ರೆ ತನ್ನ ತಾನ ಬರೋಬರ ಆಕತಿ. ಜಾಸ್ತಿ ಮಳೆ ಆ ತಾಮತ್ ಬೇರೆ ಖರೆ, ಆದರೂ ಇಂಥವೆಲ್ಲ ಕೆಲವೊಂದಿಷ್ಟು ನಾವು ವಿಚಾರ ಇಟ್ಕೊಂಡ್ವಿ ಅಂದ್ರೆ ನಮಗೆ, ನಾ ಏನು ಗೊತ್ತೇನೆ ಯಾವಾಗಲೂ ಒಂದು ಕಡೆ ಹೇಳ್ತಿರ್ತೀನಿ ಕುಮಾರ, ನಾವು ಬರೀ ಸಾಕ್ಷರ ಆದ್ರೂ ಉಪಯೋಗಿಲ್ಲ, ಕೃಷಿ ಸಾಕ್ಷರ ಆಗಬೇಕು ಅಂತೇಳಿ. ಕೃಷಿಗೇನು ಬೇಕು, ಅಂದಾಜಲ್ಲಿ ಏನು ಕೆಲಸ ಮಾಡೋಂಗಿಲ್ಲ, ಆಮೇಲೆ ಮೈ ಮುರಿದು ಆಮೇಲೆ ಮನಸ್ಸಿನಿಂದ ಕೆಲಸ ಮಾಡಬೇಕು. ಕೃಷಿ ಅನ್ನೋದೇನದು ನಾನು ತಿಳ್ಕೊಂಡ ಪ್ರಕಾರ ಅಂದ್ರೆ ಪರಿಪೂರ್ಣ, ಅದು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಪೂರ್ಣವಾಗಿ ನಾ ಅದ್ರಾಗ ಅವಲಂಬನೆ ಮಾಡೀನಿ. ಹೀಗಾಗಿ ಇವತ್ತು ನಾ ಯಶಸ್ವಿಯಾಗಿನೇ ಸಾಕಷ್ಟು ಬಂದು ನಿಮ್ಮಂಥವರೆಲ್ಲ ಬಂದು ಮಾಹಿತಿ ಕೇಳ್ತಾರೆ. ಅಲ್ಲಪ್ಪ, ಈಗ ನಾನು ಜೋಳ ಒಂದ ಹಾಕ್ಬಾರ್ದನ್ನೋ ತಲೆಯಾಗೈತಿ, ಸಮಗ್ರ ಕೃಷಿ ಸ್ವಲ್ಪ ಮಾಡ್ಬೇಕನ್ನೋ ತಲೆಯಾಗೈತಿ, ಅದ್ರ ಬಗ್ಗೆ ಸ್ವಲ್ಪ ಏನಾರ ಏನೇನು ಹೇಳಲ್ಲ? ಮಾಡಲ್ಲ, ನೀನು ಹೇಳಿದ ಚಲೋ ಆಯ್ತು. ಯಾಕಂದ್ರೆ ಕಡಲೆ ಹಾಕ್ಬೇಕಂತ ನಿನ್ನ ವಿಚಾರ ತಿಳಿದಿಲ್ಲ, ಕಡಲೆ ಹಾಕು ಬೇಡ ಅನ್ನಂಗಿಲ್ಲ, ಆದ್ರೆ ಅದ್ರ ಕೂಡ ಅಲ್ಲೊಂದಿಲ್ಲೊಂದು ಜೋಳದ ಕಾಳು ಹಾಕು. ಯಾಕೆ ಹೇಳ್ತೀನಿ ಕೇಳು, ಈಗ ಕಡಲೆ ಹಾಕ್ತದೆ ಕೀಟಗಳು ಬರ್ತಾವೆ ಕಡಲೆ ತಿನ್ನಕ್ಕೆ, ಜೋಳ ಹಾಕಿದ್ದೆ ಅಂದ್ರೆ ಅವ ಬಂದು ಆ ಕಡ್ಲಿ ತಿನ್ನಕಂತ ಇವು ಹಕ್ಕಿಗಳು ಬರ್ತಾವ ಪಕ್ಷಿಗಳು, ಆದ್ರೆ ನೀನ್ ಕಡ್ಲಿ ತಿನ್ನಂಗಿಲ್ಲ, ಅವು ಕಡ್ಲಿ ಒಳಗಿನ ಹುಳ ಇರ್ತಾವಲ್ಲ ಅವ್ನು ತಿಂತಾವ, ನಿನಗೆ ಹೆಲ್ಪ್ ಮಾಡ್ತಾವ, ನಿನಗೆ ಸಹಾಯ ಮಾಡ್ತಾವ. ಆ ದೃಷ್ಟಿಯಿಂದ ನಿನಗೆ ಈ ತರ ಬಹುಬೆಳೆ ಪದ್ಧತಿ ಆಗ್ಲಿ ಅಂದ್ರೆ ಎರಡರ ಬೆಳೆದ್ರೆ ನೋಡ್ರೆ ನೋಡ್ಬೇಕಾರ ನೀನ್ ಖಂಡಿತವಾಗಿ ಉತ್ತಮ ಇಳುವರಿ ಹಾಕತಿ, ಒಳ್ಳೆ ಭೂಮಿ ಐತಿ. ನಿಮ್ಮ ಅಪ್ಪಾಜಿ ನನಗೆ ಎಷ್ಟು ಹೇಳ್ತಿದ್ರು ಅಂದ್ರೆ ಅವ್ರು ನೋಡೇ ನಾ ಕಲ್ತೀನಿ ಇವತ್ತೆ, ಹಿಂಗಾಗಿ ನೀ ಮನಸ್ಸು ಮಾಡಿದ್ರೆ ಚಲೋ ಆಕತಿ, ಮಾಡಿನ ಮಾಡ್ತೀಯಲ್ಲ? ಏ ಮಾಡ್ತಾನೆ, ಖಂಡಿತ ಮಾಡ್ತೀನಿ. ಮತ್ತೆ ಒಂದ್ಸಲ ಆ ಕಡೆ ಹೋಗಿ ನೋಡೋಣ, ಅದ್ರಾಗ ಏನೇನು ಮಾಡ್ಬೋದು, ಮತ್ತೆ ಈ ಸಾವಯವಕ್ಕೆ ಏನೇನು ಬೇಕು ಅದನ್ನೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ಅದನ್ನ ಕಲ್ಕೋಬೇಕಾಗಿದೆ. ಈ ಸರಿ ಏನು ಸ್ವಲ್ಪ ದುಡ್ಡು ಖರ್ಚಾದ್ರೆ ಪರವಾಗಿಲ್ಲ, ತಿಪ್ಪಿಗೊಬ್ಬರು ತರಿಸಿ ಹಾಕೊಂಡಂತ. ಮುಂದಿನ ಸರಿ ನೋಡಪ್ಪ, ನೀನು ಆಕಳ ಎಮ್ಮಿ ಸಾಕಬಿಡು, ಮನೆಯಾಗ ಮಕ್ಕಳಿಗೆ ಹೈನು ಹಾಕತ್ತೆ, ಹಾಲು ಎಲ್ಲ ಸಿಗ್ತದೆ, ಆರೋಗ್ಯ ಚಲೋ ಇರ್ತೈತಿ, ನಿನ್ನ ಭೂಮಿ ಆರೋಗ್ಯನೂ ಚಲೋ ಇರ್ತೈತಿ. ಮಾಡೋಣಲ್ಲ? ಖಂಡಿತ. ಏ ಭಾಳ ಚಲೋ ಆಯ್ತು ನೋಡು, ಬಾ ಮತ್ತೆ ನೀ ಹಗಲಲ್ಲ ಬರ್ತಿದ್ರೆ ಇಂಥವಲ್ಲ ನನಗೂ ಹೇಳ್ದಂಗೆ ಖುಷಿ ಆಕತಿ. ಇಲ್ಲೋ ಶರಣಪ್ಪಣ, ಈಗ ನಮ್ಮ ಊರಾಗ ನೀ ಒಬ್ಬನೇ ಹಿರಿಯ, ಎಲ್ಲ ನಮಗೆ ನೀನೇ ಮಾರ್ಗದರ್ಶನಕ್ಕೆ. ಇಲ್ಲ ನಿನಗೆ ನೀ ಬಂದೇ ಅಲ್ಲಪ್ಪ, ನನಗೆ ಅದ ಸಂತೋಷ. ಏನಾರ ಆದ್ರೆ ನಮ್ಮ ಕಷ್ಟ ನೋವು ನೀನು ಸ್ಪಂದಿಸ್ತೀಪ. ಬಾಯಿಲ್ಲ ಕುಮಾರ್ ಬಂದ ನೋಡು, ನಡಿ ತೊಂಬಂದ ಅವಳಕ್ಕೆ ಆಮೇಲೆ ತೊಂಬಂದಲ್ಲ ಕೊಡೋದು ಬೇಡ. ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೂಜಳ್ಳಿಯ ತಿಮ್ಮಣ್ಣ ಭಟ್ಟಾಗುವ ಸಂಗಡಿಗರಿಂದ ಯಕ್ಷಗಾನ ವಾಲಿ ಮೋಕ್ಷ ಸುಗ್ರೀವ ಸಖ್ಯ ಸನ್ನಿವೇಶ. ಆಲಿಸು